ಮುಖ್ಯಾಂಶಗಳು. ಮುಖ್ಯಮಂತ್ರಿ ದೆಹಲಿ ಪ್ರವಾಸ, ರಾಜ್ಯದಲ್ಲಿ ಅಭಿವೃದ್ದಿ ಯೋಜನೆಗಳ ಅನುಷ್ಠಾನದ ಬಗ್ಗೆ ಕೇಂದ್ರದೊಂದಿಗೆ ಮಾತುಕತೆ, ಸಂಸದರ ಪ್ರದೇಶಾಭಿವೃದ್ದಿ ಯೋಜನೆ ಮರುಸ್ಥಾಪನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ, ಹಜ್ ಯಾತ್ರೆಯ ಆನ್ಲೈನ್ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆಗೆ ಸಚಿವೆ ಶಶಿಕಲಾ ಜೊಲ್ಲೆ ಅವರಿಂದ ಚಾಲನೆ, ನಾಳೆ ಒನಕೆ ಓಬವ್ವ ಜಯಂತಿ ಆಚರಣೆ, ರಾಜ್ಯಾದ್ಯಂತ ಸಕಲ ಸಿದ್ದತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ರಂಗ ಕಿಸಾನ್ ವಾಣಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಪಕ್ಷಾತಕ ರಸಾಯನ ಅಂದಾಜು ರಸಾಯನ ಮಿಲಾತಾ ಹೇನಾ ಮಿಟ್ಟಿ ಕಿ ಸೆಹತ್ ಬಿಗಡನೆ ಲಗಿ ಹೈ ಔರ್ ಜಬ್ ಮಾಟಿ ಹಿ ಕಮಜೋರ್ ಪಡ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ. ಅರೆ ಪಹಲೆ ಐಸಾ ನಹೀ ಥಾ. ಪೂಛನಾ ಅಪ್ನೆ ಬಡೆ ಬುಜುರ್ಗೋ ಸೆ ಕೈಸೆ ಫಸಲ್ ಲಹಲಾತಿ ಥಿ, ಶುದ್ಧತಾ ಝಲಕ್ತಿ ಥಿ, ಮಾಟಿ ಭಿ ತಂದುರುಸ್ತ್ ಔರ್ ಲೋಗ್ ಭಿ. ಯೇ ಪಹಲಿ ವಾಲಿ ಬಾತ್ ಕಹಾ. ಪರಂತು ಸಬ್ ಯಹೀ ಡಾಲೆ ಹೈ. ಸಬ್ ನಹೀ, ಆಜ್ ಭಿ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೆ ಫಸಲ್ ಉಗಾ ರಹೇ ಹೈ, ಖರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭಿ ಬೆಹತರ್ ಪಾ ರಹೇ ಹೈ. ಸಚ್ ಹೈ ರೆ ಬೇಟೆ, ಎಕ್ಸ್ಪೀರಿಯನ್ಸ್ ಸೆ ಬತಾ ರಹೇ ಹೈ. ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೆ ಹೈ. ठीक है भाई, मैं भी आज तक जैविक खेती शुरू करूंगा. माटी से प्रेम की परंपरा है परंपरागत खेती. ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮ. ಕ್ಷಯ ಸಾಂಕ್ರಾಮಿಕ ರೋಗ. ಕ್ಷಯರೋಗಿ ಪತ್ತೆ ಆದ ಕೂಡಲೇ ಎಲ್ಲಾ ಖಾಸಗಿ ವೈದ್ಯರು ಕಡ್ಡಾಯವಾಗಿ ಸರ್ಕಾರಕ್ಕೆ ವರದಿ ಮಾಡಬೇಕು. ಕ್ಷಯರೋಗ ಸಂಬಂಧಿ ಔಷಧಗಳನ್ನು ವೈದ್ಯರ ಚೀಟಿ ಇಲ್ಲದೆ ನೀಡುವುದು ಅಪರಾಧ. ಕ್ಷಯರೋಗಿಯ ವಿವರ, ಅವರಿಗೆ ಮಾರಾಟ ಮಾಡಿದ ಔಷಧಗಳ ವಿವರವನ್ನು ಎಲ್ಲಾ ಔಷಧ ಅಂಗಡಿಯವರು ದಾಖಲಿಸಲೇಬೇಕು. ಖಾಸಗಿ ವೈದ್ಯರು ಶಿಫಾರಸು ಮಾಡಿದ ಕಫದ ಮಾದರಿ ಪರೀಕ್ಷೆ ಮತ್ತು ವರದಿ ಉಚಿತ. 2025ಕ್ಕೆ ಕ್ಷಯರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಖಾಸಗಿ ವೈದ್ಯರೇ ಬನ್ನಿ ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನುಗ್ಗಿರಿ ಮುನ್ನುಗ್ಗಿರಿ, ಸರಿಯಾದ ಯೋಜನ ಇದೆ ನಮ್ ಜೊತೆ ಬಿಜೆಪಿ ಪ್ರಚಂಡ ಜೊತೆ. ನುಗ್ಗಿರಿ ಅನುಕೂಲದ ಹೊಸ ಕಾಲವಿದು ಬನ್ನಿರಿ, ಉಳಿತಾಯವೇ ಉಳಿತಾಯ ಎನ್ನಿರಿ ಬಿಜೆಪಿ ಪ್ರಚಂಡ ಜೊತೆ. ನುಗ್ಗಿರಿ ನುಗ್ಗಿರಿ ಮುನ್ನುಗ್ಗಿರಿ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಆರ್ಥಿಕ ಅಭಿವೃದ್ಧಿಯನ್ನು ಕುರಿತು ಕೆಆರ್ಪೇಟೆ ತಾಲೂಕು ಅಕ್ಕಿ ಹೆಬ್ಬಾಳು ಹೋಬಳಿ ಗುಡುಗನಹಳ್ಳಿಯ ಪ್ರಗತಿಪರ ಕೃಷಿಕ ಪ್ರಸನ್ನ ಜಿಸಿ ಅವರೊಂದಿಗಿನ ಸಂದರ್ಶನದ ಎರಡನೆಯ ಭಾಗವನ್ನು ಆಲಿಸಲಿದ್ದೀರಿ. ಪ್ರಸನ್ನ ಅವರೇ, ಇನ್ನು ಇಷ್ಟಲ್ ಮಧ್ಯ ನೀವು ಸಸ್ಯ ಕ್ಷೇತ್ರಗಳ ನರ್ಸರಿಗಳನ್ನ ಮಾಡಬೇಕು ಅಂತ ಯೋಚನೆ ಮಾಡಿದ್ರಿ. ಹೌದು ಸರ್, ಹೇಳಿ ಈ ಆಲೋಚನೆ ಬಂದಿದ್ದೆ. ಸರ್, ನರ್ಸರಿಗಳನ್ನ ನಾವು ನಮ್ಮ ತಂದೆಯವರು ಎಲ್ಲೋ ಇದರಿಂದ ತಂದು ನಾಟಿ ಮಾಡಿಸಿದ್ರು. ಅದು ಈಗ ಕೆಲವರು, ಈಗ ನಾನು ನೋಡ್ತಾ ಇದ್ನಲ್ಲ, ಅಲ್ಲಿ ಇಲ್ಲಿ ನರ್ಸರಿಗಳು ರೈತರು ನಮ್ಮ ತೋಟಕ್ಕೆ ಬರೋರು, ನಮ್ಮ ಒಂದು ಜಮೀನನ್ನ ನೋಡ್ಲಿಕ್ಕೆ ಬಂದಾಗ ನೀವು ಯಾಕೆ ಗಿಡ ಮಾಡಬಾರ್ದು, ನಿಮ್ದೇ ತೋಟ ಚೆನ್ನಾಗಿದೆಯಲ್ಲ ಅಂದಾಗ ನಾನು 10 ವರ್ಷದ ಹಿಂದೆನೆ ಶುರು ಮಾಡಿದೆ. ಅವಾಗೆಲ್ಲ 1,000 ತೆಂಗು, 5,000 ಅಡಿಕೆ ಆ ತರ ಪ್ರಾರಂಭ ಮಾಡಿದ್ದು. ಈಗ ಇವಾಗ 50,000 ಅಡಿಕೆ, 10,000 ತೆಂಗು ಗಿಡಗಳನ್ನ ನಾನು ರೈತರಿಗೆ ಉತ್ತಮವಾದ ಗುಣಮಟ್ಟದ ಗಿಡಗಳನ್ನ ಕೊಡ್ತಾ ಇದೀವಿ ಸರ್. ನೀವು ಹೇಳಿದ್ರಿ ತೆಂಗನ್ನ ಮಾರಾಟಕ್ಕೆ ಕೊಡುವಾಗ್ಲೇನೆ ನಿಮಗೆ ಬೇಕಾದನ್ನ ಆಯ್ಕೆ ಮಾಡ್ಕೊಳ್ತೀರಿ ಅಂತ. ಎಷ್ಟು ವರ್ಷದ ಹಳೆ ಮರಗಳಿಂದ? ಸರ್, 40 ವರ್ಷದ ಮರ ಇದೆ ಸರ್ ನಮ್ದು. ನಲವತ್ತು ವರ್ಷದ್ದು ಇದೆ, ಮೂವತ್ತು ವರ್ಷದ್ದು ಇದೆ. 25 ವರ್ಷ ಮೇಲ್ಪಟ್ಟು 40-45 ವರ್ಷದ ಒಳಗಡೆ ಒಳ್ಳೆ ಮರಗಳನ್ನ ಆಯ್ಕೆ ಮಾಡ್ಕೊಂಡು ಅದರಲ್ಲಿ ಅಡಿಕೆ ಆಗಿರ್ಬೋದು, ತೆಂಗಾಗಿರ್ಬೋದು, ಅದನ್ನ ಬಿತ್ತನೆ ಒಂದು ಬೀಜಗಳನ್ನ ತಕೊಂಡು ಮಾಡಿದ್ರೆ ಉತ್ತಮವಾದ. ತೆಂಗಿನ ಸಸಿ ಏಳ್ಸೋದು ಹೇಗೆ ಮಾಡ್ತೀವಿ ಸರ್? ತೆಂಗನ್ನ ನಾವು ಈಗ ಅದು ಮರದಲ್ಲೇ ನಮ್ಗೆ ಯಾವ್ದು ಆಯ್ಕೆ ಮಾಡ್ಕೊಂಡಿರ್ತೀವಿ ಮರಗಳನ್ನ, ಅದನ್ನ ಕಾಯಿ ಕೆಡಕ್ಸಲ್ಲ, ಅದು ಮರದಲ್ಲೇ ಅದು ತಳ್ಳಾಗಿರ್ಬೇಕು. ಅಂತ ಒಂದು ಎರಡು ಗೊನೆ ಅಥವಾ ಮೂರು ಗೊನೆ ತಳ್ಳಾಗಿ ಬೀಳ್ತಾ ಇರ್ತದೆ ಸರ್. ಅಂತ ತಳ್ಳಗಳನ್ನ ನಾವು ತಕೊಂಡು ಒಂದ್ ಕಡೆ ನಾವು ಸ್ಟೋರ್ ಮಾಡ್ಕೋತೀವಿ ಸರ್. ಅದಕ್ಕೆ ಒಂದು ಒಂದು 2,500 ತಳ್ಳುಗಳನ್ನ ಒಂದ್ ಕಡೆ ಲಾಟ್ ಮಾಡಿಕೊಂಡು ಅದಕ್ಕೆ ಒಂದು ಗರಿ, ತೆಂಗಿನ ಗರಿಗಳೆಲ್ಲ ಮುಚ್ಚಿ ಅದನ್ನ ಒಂದು ಸ್ಪ್ರಿಂಕ್ಲರ್ ಹಾಕಿ ಒಂದು ತಿಂಗಳ ಕಾಲ ಅದನ್ನ ನೀರನ್ನ ಸ್ಪ್ರೇ ಮಾಡ್ತೀವಿ ಸರ್. ಅದಕ್ಕೆ ಪ್ರತಿ ದಿವಸ ಆ ಕಾಯಿ ಮೇಲೆ ಅದು ಕಾಯಿ ತುಂಬಾ ಚೆನ್ನಾಗಿ ಅದು ನೆಂದಿರುತ್ತೆ. ಅದನ್ನ ತಕೊಂಡೋಗಿ ನಾವು ಭೂಮಿಗೆ ಹಾಕ್ತೀವಿ ಸರ್. ಅಲ್ಲ, ಭೂಮಿ ಸಿದ್ಧತೆ ಹೆಂಗ್ ಮಾಡ್ತೀವಿ? ಭೂಮಿ ಸಿದ್ಧತೆ ಸರ್, ಇದು ನಾವು ಸಿರಿಯಲ್ಲ ಗೊಬ್ಬರ ಎಲ್ಲ ಮೊದ್ಲೇ ಹಾಕೊಂಡಿರ್ತೀವಿ ಸರ್. ಅದನ್ನ ಉಳುಮೆ ಮಾಡ್ಬಿಟ್ಟು, ಪವರ್ ಟಿಲ್ಲರ್ ಇದೆ, ಅದ್ರ ಉಳುಮೆ ಮಾಡ್ಬಿಟ್ಟು ಭೂಮಿಗೆ ಸೇರ್ಸಿರ್ತೀವಿ ಸರ್ ಅದನ್ನ. ಆಮೇಲೆ ಮತ್ತು ದನದ ಗೊಬ್ಬರಗಳನ್ನ ನಾಟಿ ಮಾಡಬೇಕ ಪೂರ್ವದಲ್ಲಿ ದನ ಗೊಬ್ಬರಗಳನ್ನ ಹಾಕೊಂಡು ಅದನ್ನ ಮಣ್ಣೆಲ್ಲಾನು ಉತ್ಕೊಂಡು ರೆಡಿ ಮಾಡ್ಕೋತೀವಿ ಸರ್. ಆಮೇಲೆ ಅದು ಲೈನ್ ತರ ಮಾಡ್ಕೊಂಡು ತಳ್ಳುಗಳನ್ನ ಒಂದು ಒಂದು ತಳ್ಳಿಂದ ಒಂದು ತಳ್ಳುಗೆ 1 ಅಡಿ ದೂರದಲ್ಲಿ ನಾಟಿ ಮಾಡ್ಕೊಂಡ್ಬತ್ತೀವಿ ಸರ್. ನಾಟಿ ಮಾಡ್ಕೊಂಡ್ಬಂದು ಅದ್ರ ಮೇಲೆ ನಾವು ತೆಂಗಿನ ಗರಿ ಆಗಿರ್ಬೋದು ಅಥವಾ ಇಲ್ಲ ಅಲಸಂದೆ, ನಾನು ನಾಟಿ ಮಾಡ್ಬೇಕಾದ್ರೆ ತೆಂಗೆಲ್ಲ ಹಾಕಿ ಅದನ್ನ ನಾ ಅಲಸಂದೆ ಬಿತ್ಬಿಡ್ತೀನಿ ಸರ್. ಅದಕ್ಕೆ ತೆಂಗಿನ ನಾಟಿ ಆಗದಂತ ತಾಕ್ನಲ್ಲಿ ಅಲಸಂದೆ ಅಥವಾ ಹುರುಳಿ ಯಾವ್ದೇ ಒಂದು ದ್ವಿದಳ ಧಾನ್ಯ ಆಗ್ಬೋದು, ಅದನ್ನ ಹಾಕ್ಬಿಟ್ಟಾಗ ನಮ್ಗೆ ಕಳೆನೂ ಬರಲ್ಲ, ಮತ್ತೆ ನೀರು ಆವಿ ಇದಾಗಲ್ಲ, ಒಣಗಲ್ಲ, ಮತ್ತು ಅಲ್ಲೇ ಅದು ಗಿಡ ಅದು ಏಜ್ ಆಗಿ ಅದು ಅಲ್ಲೇ ಉದುರಿ ಒಳ್ಳೆ ಮಲ್ಚಿಂಗ್ ಆಗ್ತದೆ, ಒಳ್ಳೆ ಗೊಬ್ಬರ ಆಗ್ತದೆ ಸರ್. ಆಮೇಲೆ ಕಳೆ ಬರಲ್ಲ. ಯಾವ ವಯಸ್ಸಿನ ಗಿಡಗಳನ್ನ ನೀವು ಮಾರಾಟ ಮಾಡೋದು ಸರ್? 1 ವರ್ಷಕ್ಕೆ ನಾವು ಇದು ಮಾಡ್ತೀವಿ ಸರ್. ಒಂದು ವರ್ಷ ನಿರ್ವಹಣೆ ಮಾಡ್ತೀವಿ ಸರ್. ಎಷ್ಟು ಎತ್ತರ ಬಂದಿರುತ್ತೆ ಸರ್? 1 ವರ್ಷಕ್ಕೆ 3 ಅಡಿ ಎತ್ತರ ಬಂದಿರುತ್ತೆ ತೆಂಗು ಸರ್. ಅದು 4 ಗರಿ ಬಂದಿರ್ತದೆ. ಅದು ಬಡ್ಡೆ ಒಂದು ನಾವು ಹಿಡಿದಾಗ ಈ ತರ ಹಿಂಗೆ ಒಂದು ಇಪ್ಪಡಿ ತರ ಬಂದಿರುತ್ತೆ 1 ವರ್ಷಕ್ಕೆ. ಆ ತರ ಬಂದಾಗ ಅದು ಮಾರಾಟಕ್ಕೆ ಸಿದ್ಧವಾಗೈತೆ ಅಂತ ನಮ್ಗೆ ರೈತರಿಗೆ ಕೊಡಕ್ಕೆ ಶುರು ಮಾಡ್ತೀವಿ ಸರ್. ಎಲ್ಲೆಲ್ಲಿಂದ ರೈತರು ಬರ್ತಾರೆ ತಗೊಳಕ್ಕೆ ಸರ್? ನಾನು ಈಗ ಮೈಸೂರು ಜಿಲ್ಲೆ ವರ್ಣ ಕೊಟ್ಟಿದ್ದೀನಿ ಸರ್. ಗದ್ಗೆ, ಪಿರಿಯಾಪಟ್ಟಣ, ರಾಮನಗರ, ಮತ್ತೆ ಬೆಂಗಳೂರು ಸೈಡು, ಮತ್ತೆ ಕೋಲಾರಕ್ಕೆ ಕೊಟ್ಟಿದ್ದೀನಿ. ಎಲ್ಲ ನಮ್ಮ ಸುತ್ತಮುತ್ತ ಯಾವ ಜಿಲ್ಲೆ ಇದೆ ಎಲ್ಲಾ ಜಿಲ್ಲೆನಲ್ಲೂ ಗಿಡ ಕೊಟ್ಟಿದ್ದೀನಿ ಸರ್. 1 ವರ್ಷಗಳ ಕಾಲ ಅದನ್ನ ಪಾಲನೆ ಮಾಡಬೇಕು ಅಂದ್ರೆ ನಿರ್ವಹಣಾ ಕ್ರಮಗಳು ಏನಿರುತ್ತೆ ಪ್ರಸನ್ನ? ನಿರ್ವಹಣಾ ಕ್ರಮಗಳು ಅಂದ್ರೆ ಸರ್, ಮೊದಲು ನಾಟಿ ಮಾಡಬೇಕು, ಅದು ಮೊಳಕೆ ಬರೋ ತನಕ ಅದು ಒಂದು 30 ದಿನ ಅಥವಾ 44 ತಿಂಗಳು ಅದು ತೆಂಗು ಅದನ್ನ ಮೊಳಕೆ ಬರಬೇಕಾದ್ರೆ ನಾವು 1 ತಿಂಗಳ ಕಾಲ ಇಲ್ಲೇ ಅದನ್ನ ನೀರ್ ಹಾಕಿ ಚೆನ್ನಾಗಿ ಅದನ್ನ ತೇವ ಮಾಡಿರ್ತೀವಲ್ಲ, ಹಂಗಾಗಿ ನಮ್ಗೆ 90 ದಿನದಿಂದ 110 ದಿನಕ್ಕೆ ಅದು ಮೊಳಕೆ ಬರ್ತದೆ ಸರ್. ಮೊಳಕೆ ಬಂದಾದ್ಮೇಲೆ ಅದನ್ನ ಕಳೆ ಬಂದಿದೆಲ್ಲ ತೆಗ್ಸಿ ಅದಕ್ಕೆ ಜೀವಾಮೃತ ಕೊಡ್ತೀವಿ ಸರ್. ಅದು ಮೊಳಕೆ ಬಂದಾದ್ಮೇಲೆ ಪ್ರತಿ ತಿಂಗಳಿಗೆ ಒಂದ್ಸಲ ಜೀವಾಮೃತ ಕೊಟ್ಟು ಅದು ಕಳೆ ತೆಗೆಸಿದಾಗ ಅದು ನೆಕ್ಸ್ಟ್ ಒಂದು 6 ತಿಂಗಳಿಗೆ ನಮ್ಗೆ 6-7 ತಿಂಗಳಿಗೆ ನಮ್ಗೆ ಸಿದ್ಧತೆ ಆಗ್ತದೆ ಸರ್ ಗಿಡ ಮಾರಾಟಕ್ಕೆ. ನಾವು 5 ತಿಂಗಳ ನಂತರ ಬಂದಿದ್ದ ಮೊಳಕೆಯನ್ನ ಅದು ರಿಜೆಕ್ಟ್ ಮಾಡ್ತೀವಿ ಸರ್. ಅದನ್ನ ಅದರಲ್ಲಿ ಅದು ಲೇಟ್ ಆಗಿ ಬಂದಿದ್ದು, 5 ತಿಂಗಳು ನಂತರ ಬಂದಿದ್ದು ಅದು ಒಳ್ಳೆ ಸೂಕ್ತ ಅಲ್ಲ ಅಂತ ನಮ್ಮ ತಂದೆಯವರೇ ನಮ್ಗೆ ಎಲ್ಲ ಕಲ್ಸ್ಕೊಟ್ಟಿದ್ರು ಸರ್ ಅದನ್ನ. ಅದೇ ತರ ಅಡಿಕೆ ಬೀಜಗಳನ್ನ ಅದೇ ತರ ಅಡಿಕೆ ಬೀಜಗಳನ್ನ ನಾವು ಏನ್ ಮಾಡ್ತೀವಿ, ನಮ್ಗೆ ಬೇಕಾದನ್ನ ಬೀಜಗಳನ್ನ ತಕೊಂಡು ಅದಕ್ಕೆ ಚೀಲದಲ್ಲಿ ಹಾಕ್ಬಿಟ್ಟಿದೀವಿ ಸರ್. ಇವಾಗ ಆಲ್ರೆಡಿ ಈಗ ಅಲೆ ರೆಡಿ ಮಾಡ್ತಾ ಇದೀವಿ ಚೀಲಗಳಿಗೆ. ಅದು ಒಂದು 20 ದಿನಗಳ ಕಾಲ ಒಂದು ಚೀಲದಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ನೀರು ಕೊಡ್ತಾ ಇರ್ತೀವಿ ಸರ್. ಅದು ತೇವಾಂಶ ನೋಡ್ಕೋತೀವಿ. ಆಮೇಲೆ 1 ತಿಂಗಳ ಅಥವಾ 20 ದಿವಸ ಆದ್ಮೇಲೆ ಗಂಜಾನ ಒಂದು 200 ಲೀಟರ್ ಡ್ರಮ್ಗೆ ಗಂಜಾನ ಹಾಕ್ತೀವಿ ಸರ್. 20 ಲೀಟರ್ ಗಂಜಾನ ಅದಕ್ಕೆ 24 ಗಂಟೆ ಅದ ಆ ಡ್ರಮ್ ಅಲ್ಲಿ ಅದು ಅಡಿಕೆ ಬೀಜಗಳನ್ನ ನೆನೆ ಹಾಕ್ತೀವಿ ಸರ್. ಆ ನಂತರ 3ನೇ ದಿನಕ್ಕೆ ಭೂಮಿಗೆ ಹಾಕ್ತೀವಿ ಸರ್. ಒಂದೇ ಕಡೆ ದಟ್ಟವಾಗಿ ಹಾಕೊಂಡ್ಬರ್ತೀವಿ. ಅದಕ್ಕೂ ಪೂರ್ವ ಸಿದ್ಧತೆ ಇದೆ. ತೆಂಗಿನ ತರ ದನದ ಗೊಬ್ಬರ ಎಲ್ಲ ಹಾಕಿ ರೆಡಿ ಮಾಡ್ಕೊಂಡಿರ್ತೀವಿ. ಅದು ಮಡಿಗಳನ್ನ ಮಾಡ್ಕೊಂಡಿರ್ತೀವಿ ಸರ್. ಒಂದು 4 ಅಡಿ ಮಡಿ ಈ ತರ ಮಾಡ್ಕೊಂಡು 4×5 ಈ ತರ ಮಡಿಗಳನ್ನ ಮಾಡ್ಕೊಂಡು ಅಲ್ಲಿಗೆ ಒಂದು 2,500-3,000 ಗೋಟ್ಗಳನ್ನ ಬೀಜಗಳನ್ನ ಹಾಕೊಂಡ್ಬರ್ತೀವಿ. ಹರಡ್ಬಿಟ್ಟು ಮೇಲೆ ಮರಳಾಗ್ತೀವಿ ಸರ್, ಮರಳಾಕ್ಬಿಟ್ಟು ಅಥವಾ ಈ ತರಗು ಇದೆಲ್ಲ ಹಾಕ್ತೀವಿ, ಅದಕ್ಕೆ ಸ್ಪ್ರಿಂಕ್ಲರ್ ಸಿಸ್ಟಮ್ ಎಲ್ಲ ಮಾಡ್ಕೊಂಡಿದ್ದೀವಿ ಸರ್. ನಾವು ಸ್ಪ್ರಿಂಕ್ಲರ್ ಅಳವಡಿಸ್ತೀವಿ, ಅದನ್ನ ಚೆನ್ನಾಗಿ ನೀರು ಕೊಟ್ಟಾಗ ಅದು 3 ತಿಂಗಳಿಗೆ ಕರೆಕ್ಟ್ ಆಗಿ ನಮಗೆ ಮೊಳಕೆ ಬರುತ್ತೆ. ಮೊಳಕೆ ಬಂದು 2 ಇಂಚು ಅಥವಾ 3 ಇಂಚು ಮೊಳಕೆ ಬಂದ್ಮೇಲೆ ಈ ಪಾಲಿಥಿನ್ ಕವರ್ ಅಷ್ಟೊತ್ತಿಗೆ ನಾವು ಮಣ್ಣು ಮತ್ತು ದನದ ಗೊಬ್ಬರ ಮಿಕ್ಸ್ ಮಾಡಿ 6x9 ಸೈಜನ ಅಳತೆಯ ಪಾಲಿಥಿನ್ ಬ್ಯಾಗ್ ನಲ್ಲಿ ಮಣ್ಣನ್ನೆಲ್ಲ ರೆಡಿ ಮಾಡ್ಕೊಂಡಿರ್ತೀವಿ ಸರ್. ಅವಾಗ ಅದನ್ನ ತೆಗೆದು ಇದಕ್ಕೆ ಪಾಲಿಥಿನ್ ಬ್ಯಾಗ್ಗೆ ನರ್ಸರಿ ಮಾಡ್ತೀವಿ ಸರ್ ಅಡಿಕೆನ. ಅಲ್ಲಿಂದ ಶುರು ಆಗ್ತದೆ, ಅಲ್ಲಿಂದ ಒಂದು 8 ತಿಂಗಳು ನಮಗೆ ನರ್ಸರಿನಲ್ಲಿ ನಿರ್ವಹಣೆ ಮಾಡ್ತೀವಿ ಸರ್. ನೀವು ಕಾಸು ನೋಡ್ತಿರೋದಾಗಾದ್ರೆ ಯಾವ್ದ್ರಲ್ಲಿ, ಬೆಳೆಯಿಂದಲೋ ನರ್ಸರಿಯಿಂದ? ಸರ್ ನಮ್ಗೆ ಬೆಳೆಯಿಂದ ಬರ್ತಾ ಇದೆ, ನರ್ಸರಿಯಿಂದ ಬರ್ತಾ ಇದೆ ಸರ್. ನರ್ಸರಿ ತುಂಬಾ ಲಾಭದಾಯಕ ಅನ್ಸುತ್ತಾ? ನರ್ಸರಿನೂ ಚೆನ್ನಾಗಿ ಲಾಭದಾಯಕನೇ ಆಗಿದೆ ಸರ್. ಇನ್ನು ನಿಮ್ಮ ಬೆಳೆ ವೈವಿಧ್ಯತೆಯನ್ನ ಹೇಳಿದಾಗ ಹೇಳಿದ್ರಿ ಮೇವಿನ ಬೆಳೆಗಳು ಹಾಗೆ ಅರಣ್ಯ. ಹೌದು ಸರ್, ಸಸ್ಯಗಳು ಇದೆ ಅಂತ. ಯಾವ್ದೆಲ್ಲ ಅರಣ್ಯ? ಅದು ನಮ್ಗೆ ಒಂದು ಟೀಕ್ ಮರಗಳು ಇದೆ ಸರ್, ನಮ್ ತಂದೆನೇ ನೆಡೆಸಿದ್ರು. ಅದು ಒಂದು 25 ವರ್ಷದ ಮರಗಳಿದೆ. ಸಿಲ್ವರ್ ಇದೆ, ಸಿಲ್ವರ್ ಒಂದು 5 ಲೋಡ್ ಕೊಟ್ಬಿಟ್ಟೆ ಸರ್. ಅದು ತುಂಬಾ ದಪ್ಪ ಆಗಿತ್ತು, ಹಂಗಾಗಿ ತೋಟಕ್ಕೆ ಅದು ಸ್ವಲ್ಪ ತೊಂದರೆ ಆಗ್ತಿತ್ತು ಅಂತ ದಪ್ಪ ದಪ್ಪ ಮರಗಳನ್ನ ಎಲ್ಲ ಕೊಟ್ಬಿಟ್ಟು ಇವಾಗ ಟೀಕ್ ಸ್ವಲ್ಪ ಇದೆ, ಸಿಲ್ವರ್ ಸ್ವಲ್ಪ ಇದೆ, ಮೆಣಸು ಯಾವ್ದಿದೆ ಅದನ್ನ ಉಳಿಸ್ಕೊಂಡಿದ್ದೀವಿ ಸರ್. ಮತ್ತೆ ಮೇವಿನ ಬೆಳೆ ಒಂದು 1/2 ಎಕರೆನಲ್ಲಿ ಹಸುಗಳಿಗೆ ಮೇವಿನ ಬೆಳೆ ಹಾಕೊಂಡಿದ್ದೀವಿ ಸರ್. ಪ್ರಸನ್ನ, ನಿಮಗೆ ಹಾಗೂ ಗಣೇಶ್ ಡಿಸಿ ನಿಮ್ಮ ಸಹೋದರ, ಹೌದು ಸರ್, ಇಬ್ಬರು ಈ ಒಂದು ಕೃಷಿ ಕ್ಷೇತ್ರದಲ್ಲಿ ಮಾಡಿರುವಂತಹ ಒಂದು ಸಾಧನೆಗೆ ಸಾಕಷ್ಟು ಪ್ರಶಸ್ತಿಗಳು ಬಂದಿದೆ ಸರ್. ಏನ್ ಕಾರಣ ಕೊಟ್ಟಿರ್ಬೋದು ಅಂತ ನಿಮ್ಗೆ ಅನ್ಸುತ್ತೆ ಸರ್? ಅದನ್ನ ಒಂದು ಸಮಗ್ರ ಕೃಷಿ ಮಾಡಿದ್ದಾರೆ, ಮತ್ತು ನೀರಿನ ನಿರ್ವಹಣೆ ಆಗ್ಬಹುದು, ಮತ್ತು ಮಣ್ಣಿನ ಒಂದು ರಚನೆ ಇರ್ಬೋದು, ಒಳ್ಳೆ ಒಂದು ಉತ್ತಮವಾದ ಒಂದು ಕೃಷಿ ಮಾಡ್ತಾ ಇದ್ದಾರೆ ಈ ರೈತರು ಅಂದ್ಬಿಟ್ಟು ತಾಲೂಕ್ ಮಟ್ಟದಾಗಿರ್ಬೋದು, ಜಿಲ್ಲಾ ಮಟ್ಟದಾಗಿರ್ಬೋದು, ಎಲ್ಲ ಕೃಷಿಕ ಪ್ರಶಸ್ತಿಗಳು ನಮ್ಗೆ ಲಭಿಸಿದೆ ಸರ್. ಹೇಳಿ, ಒಂದು ನಿಮ್ಮ ಕುಟುಂಬದ ಸಹಕಾರ ಕೃಷಿಗೆ ಯಾವ ತರ ಇದೆ ಸರ್? ನಮ್ಮ ಕುಟುಂಬದ ಸಹಕಾರ ಅಂದ್ರೆ ತುಂಬಾನೇ ಮುಖ್ಯ ಸರ್. ರೈತ ಒಬ್ಬ ಕೃಷಿಕನಿಗೆ ಅವರ ಕುಟುಂಬದ ಸಹಕಾರ ಇಲ್ಲದೆ ಕೃಷಿ ಮಾಡೋದು ಅಷ್ಟು ಸಮಂಜಸ ಅಲ್ಲ ಸರ್. ಅದು ನಮ್ಮನೇ ನಮ್ಮ ಕೃಷಿ ಕುಟುಂಬದಲ್ಲಿ ಕಂಡ್ಕೊಂಡಿರತಕ್ಕಂತ. ಹೇಳಿ, ನಿಮ್ದೆಲ್ಲ ಏನೆಲ್ಲ ಕೆಲಸ ಇರುತ್ತೆ ಸರ್? ಏನ್ ಮಾಡ್ತಾರೆ ಮನೆಯವರು, ಏನ್ ಮಾಡ್ತಾರೆ ಸರ್? ನಮ್ದು ಬೆಳಿಗ್ಗೆ ಎದ್ದ ತಕ್ಷಣ ದನಗಳೆಲ್ಲ ಈಚೆ ಕಟ್ಕೊಟ್ಬಿಟ್ಟು ಲೇಬರ್ ಬರೋವಂತವ್ರನ್ನ ಸಂಜೆನೆ ಇಂತ ಕೆಲಸ ಮಾಡ್ಬೇಕು ಅಂತ ಮಾತಾಡ್ಕೊಂಡಿರ್ತೀವಿ. ಬೆಳಿಗ್ಗೆ ಲೇಬರ್ಗಳು ನಮ್ಗೆ ಪರ್ಮನೆಂಟ್ ಆಗಿ ಒಂದು 3-4 ಜನ ಲೇಬರ್ ಬರ್ತಾ ಇದಾರೆ ಸರ್. ಅವರು ಒಬ್ರು ರಂಗಸ್ವಾಮಿ ಅಂತ, ಒಬ್ರು ಕುಮಾರ್ ಅಂತ, ಮತ್ತೆ ರಘು ಜಗದೀಶ್ ಅಂತ ಕೆಲವು ಒಂದು 4-5 ಜನ ನಮ್ಗೆ ತುಂಬಾ ಕೃಷಿನಲ್ಲಿ ಒಂದು ಮಾಡ್ಲಿಕ್ಕೆ ಅವರು ತುಂಬಾ ಅವ್ರದೇ ಆದಂತ ಒಂದು ಸಹಕಾರ ದೊಡ್ಡದಿದೆ ಸರ್. ಹಂಗಾಗಿ ನಾನು ಒಂದು 7:30 ತೋಟಕ್ಕೆ ಕರ್ಕೊಂಡು ಹೋಗ್ತೀನಿ ಸರ್ ಅವ್ರನ್ನ. ಅಲ್ಲಿ ನಮ್ದು ಏನು ಕೃಷಿ ಕೆಲಸಗಳು ಇರ್ತವೆ ಅದನ್ನ ಮಾಡಿಸ್ತಾ ಇರ್ತೀವಿ. ಆಮೇಲೆ ನರ್ಸರಿ ಕೆಲಸ, ಆಮೇಲೆ ನಮ್ ತಮ್ಮನು ಬರ್ತಾರೆ, ಅವರು ಇವ್ರಿಗೆಲ್ಲ ಊಟ ತಿಂಡಿ ಎಲ್ಲ ತಕೊಂಡು ಬಂದು ಸಾಯಂಕಾಲ ಗಂಟು. ನಮ್ದು ಏನು ಅಭ್ಯಾಸ ಅಂತ ಅಂದ್ರೆ ಬೆಳಿಗ್ಗೆ ಹೋದ್ರೆ ಇನ್ನು ಸಾಯಂಕಾಲ 6:00 ಬರೋದು ಮನೆಗೆ. ನಮ್ಗೆ ಊಟದ ವ್ಯವಸ್ಥೆ ಎಲ್ಲ ಮನೆಯವರು ಮಾಡ್ಕೊಡ್ತಾರೆ. ನಮ್ಮ ಆದ್ಮಿ ಇರ್ಬೋದು, ನಮ್ಮ ಮನೆಯವರು ಇರ್ಬೋದು, ಅವರು ನಮ್ಮ ತೋಟಕ್ಕೆ ಬಂದು ಅವ್ರ ಕೈಯಲ್ಲಿ ಏನಾಗುತ್ತೆ ಅಷ್ಟು ಕೆಲಸಗಳನ್ನ ಅವರು ಮಾಡ್ತಾರೆ ಸರ್. ಈ ಕೋಕೋ ಕೆಲಸ ಇರ್ಬೋದು, ಮತ್ತೆ ಮುಖ್ಯವಾಗಿ ಅಡಿಕೆ ನರ್ಸರಿ 40-50 ಸಾವಿರ ಗಿಡಗಳನ್ನ ಅದನ್ನ ಪಾಕಿ ಇದಕ್ಕೆ ಪಾಲಿಥಿನ್ ಬ್ಯಾಗ್ ಆಗ್ಬೇಕಾದ್ರೆ ಅವ್ರ ಸಹಕಾರ ಜಾಸ್ತಿ ಇರುತ್ತೆ ಸರ್. ಕೋಕೋ ಇದನ್ನ ಹೇಗೆ ಮಾರಾಟ ಮಾಡ್ತೀರಿ? ಕೋಕೋ ಇದು ನಮ್ಗೆ ಇದು ಮಾರ್ಕೆಟ್ ಇರೋದು ಸರ್ ಪುತ್ತೂರ್ನಲ್ಲಿ, ಇಲ್ಲೆಲ್ಲೂ ಇಲ್ಲ. ಮೈಸೂರಿನಲ್ಲಿ ಇಲ್ಲಿ ತಗೋತಾ ಇದ್ರು ಸರ್ ಮೊದಲು, ಅದನ್ನ ನಿಲ್ಸುವ ಸ್ಟಾಪ್ ಮಾಡಿದ್ದಾರೆ ಇವಾಗ. ಇವಾಗ ಏನಿದ್ರು ನಮ್ಗೆ ಮಾರಾಟ ಮಾಡ್ಬೇಕು ಅಂದ್ರೆ ಪುತ್ತೂರ್ಗೆ ಕಳ್ಸೋದು. ನಾವು ಗಿಡ ನೆಟ್ಟು 3 ವರ್ಷಕ್ಕೆ ಅದು ಫಸಲು ಶುರು ಆಗ್ತದೆ ಸರ್. 3 ವರ್ಷ ಶುರು ಆದ್ರೆ 20 ವರ್ಷ ನಮ್ಗೆ ನಿರಂತರವಾಗಿ ಅದು ಫಸಲು ಬರ್ತಾನೆ ಇರ್ತದೆ. ಅದು ಪ್ರತಿ 15 ದಿವಸಕ್ಕೆ ಅಥವಾ 1 ತಿಂಗಳಿಗೆ ಒಂದ್ಸಲ ಕಟಾವ್ ಮಾಡ್ತಾ ಇರ್ಬೇಕು. ಕಟಾವ್ ಮಾಡಿದ ಹಣ್ಣನ್ನ ಒಂದ್ ಕಡೆ ಕಿತ್ತಾಕ್ತಿವಿ ಸರ್ ತೋಟದ. ಒಂದು ದಿವಸ ಆಗ್ತದೆ ಸರ್. ನಮ್ಮ ಮನೆಯವರು ಮತ್ತೆ ಜೊತೆಗೆ 3 ಜನ ಲೇಬರ್ ತಗೋತಾರೆ. 5 ಜನ ಆದ್ರೆ ನಮ್ದು ಇಡೀ 1,000 ಗಿಡನ ಒಂದೇ ದಿವಸದಲ್ಲಿ ಆಗ್ತದೆ ಸರ್. ಅದೆಲ್ಲ ಒಂದ್ ಕಡೆ ಕಲೆಕ್ಟ್ ಮಾಡಿ ಹಾಕ್ತಿವಿ ಸರ್ ಅದು ಹಣ್ಣುಗಳನ್ನ. ಆಮೇಲೆ ನೆಕ್ಸ್ಟ್ ಒಂದ್ 2 ದಿವಸ ಬಿಟ್ಟು ಅದನ್ನ ಎಣ್ಣೆ ಲೇಬರ್ ಬರ್ತಾರಲ್ಲ ಅದನ್ನ ಓಪನ್ ಮಾಡಿಸಿ ಒಂದು ಚೀಲಕ್ಕೆ ಹಾಕಿಸ್ತೀವಿ ಸರ್ ಬೀಜಗಳನ್ನ ತೆಗೆದು. ಬೀಜಗಳನ್ನ ತೆಗೆದು ಅದು 5 ದಿವಸ ಅದು ಫರ್ಮೆಂಟೇಷನ್ ಆಗ್ಬೇಕು. 5 ದಿವಸ ಅಥವಾ 6 ದಿವಸ ಫರ್ಮೆಂಟೇಷನ್ ಆಗ್ಬೇಕು. ಫರ್ಮೆಂಟೇಷನ್ ಆದ್ಮೇಲೆ ಮನೆ ಹತ್ರ ತಗೊಂಡ್ಬರ್ತೀವಿ ಸರ್, ಅದನ್ನ ಬೀಜಗಳನ್ನ ಆ ಸಿಪ್ಪೆನ ಗೊಬ್ಬರ ಆಗ್ತದೆ ಅಲ್ಲೇ ಹಾಕ್ತೀವಿ. ಮನೆಯಲ್ಲಿ ಟೆರಸ್ ಮೇಲೆ ಒಂದು ಟಾರ್ಪಲ್ ಹಾಕಿ ಅದು 5 ಅಥವಾ 6ನೇ ದಿವಸಕ್ಕೆ ಅದು ಒಳ್ಳೆ ಪರ್ಮೆಂಟೇಷನ್ ಆಗಿ ಗೊತ್ತಾಗ್ತದೆ ನಮ್ಗೆ. ಅದು ಓಪನ್ ಮಾಡಿದಾಗ ವೈಟ್ ಇರುತ್ತೆ, ಆ ಪರ್ಮೆಂಟೇಷನ್ ಆದಾಗ ಚಾಕ್ಲೇಟ್ ಕಲರ್ ಬಂದಿರುತ್ತೆ. ಅದನ್ನ ಬಿಸಿಲ್ಗೆ ಹಾಕಿ 5 ದಿವಸ ಬಿಸಿಲ್ಗೆ ಹಾಕಿ, ಬಿಸಿಲು ಯಾವ ತರ ಇರ್ತದೆ ಆ ತರ ಅದು ಒಣಗೋದು ಇದಾಗ್ತದೆ. ಕೆಲವು ಬೇಸಿಗೆನಲ್ಲಿ 5 ದಿವಸಕ್ಕೆ ಒಣಗೋಗುತ್ತೆ. ಇಂಥ ಮಳೆ ಟೈಮಲ್ಲಿ ಸ್ವಲ್ಪ ಒಂದ್ 2-3 ದಿನ ಜಾಸ್ತಿ ಇತ್ತಕೊಳ್ಳುತ್ತೆ. ಹಂಗಾಗಿ ಅದನ್ನ ಒಣಗಿಸಿ ಒಣಗಾದ್ಮೇಲೆ ಅದೆಲ್ಲಾನು ಕ್ಲೀನ್ ಮಾಡಿ, ಜೆಳ್ಳೆಲ್ಲ ಇರ್ತದೆ ಅಥವಾ ಗಲೀಜೆಲ್ಲ ಇರ್ತದೆ ಸರ್, ಅದನ್ನ ಕ್ಲೀನ್ ಮಾಡಿ ಚೀಲಕ್ಕೆ ಹಾಕಿ 45 ಕೆಜಿ ಅಕ್ಕಿ ಚೀಲ ಬರುತ್ತಲ್ಲ ಸರ್, ಅದಕ್ಕೆ ಚೀಲ ಪ್ಯಾಕ್ ಮಾಡಿ ಇಟ್ಕೋತೀವಿ ಸರ್. ಒಂದು 2 ತಿಂಗಳು ಇಟ್ಕೋತೀವಿ, 2-3 ತಿಂಗಳು ಇಟ್ಕೋಬಹುದು ಚೆನ್ನಾಗಿ ಒಣಗಿಸಿದ. ಅದನ್ನ ನಾವು ಇದಕ್ಕೆ ಕಳ್ಸಿಕೊಡ್ತೀವಿ ಸರ್, ಕಂಪ್ನಿ ಚಾಕ್ಲೇಟ್ ಕಂಪ್ನಿಗೆ, ಕ್ಯಾಂಪ್ಕೋ ಇರ್ಬೋದು, ಕ್ಯಾಡ್ಬರಿ ಕಂಪ್ನಿಗೆ ವಿ ಆರ್ ಎಲ್ ಬುಕ್ ಮಾಡಿಬಿಟ್ಟು ಅಲ್ಲಿಗೆ ಕಳ್ಸಿಕೊಡ್ತೀವಿ ಸರ್. ಒಂದ್ ವರ್ಷದಲ್ಲಿ ಎಷ್ಟು ಸಲ ಈ ತರ ನೀವು ಕಟಾವ್ ಮಾಡ್ಕೊಂಡು ಸರ್? 1 ವರ್ಷದಲ್ಲಿ ಒಂದು 10 ಸಲ ಅಥವಾ 12 ಸಲ ಕಟಾವ್ ಮಾಡ್ಬೇಕು ಸರ್ 1 ವರ್ಷದಲ್ಲಿ. ಈ ಸೆಪ್ಟೆಂಬರ್ ಆಗಸ್ಟ್ ಸೆಪ್ಟೆಂಬರ್ ಇಂದ ನಮ್ಗೆ ನವೆಂಬರ್ ಡಿಸೆಂಬರ್ ತನಕ 15 ದಿವಸಕ್ಕೊಂದ್ಸಲ ಕಟಾವ್ ಮಾಡ್ತಾ ಇರ್ಬೇಕು ಸರ್, ಅವಾಗ ಜಾಸ್ತಿ ಸಿಗ್ತಾ ಇರ್ತದೆ. ಒಂದ್ಸಲ ಕಟಾವ್ ಮಾಡಿದ್ರೆ ನಮ್ದು ಈ ಟೈಮಲ್ಲಿ ಒಂದು 180 ಕೆಜಿ 200 ಕೆಜಿ ತನಕ ಅದು ಡ್ರೈ ಬೀಜ ಸಿಗ್ತಾ ಇರ್ತದೆ ಸರ್. ಅದು 1 ಕೆಜಿಗೆ 182 ರೂಪಾಯಿ ಇದೆ ಸರ್ ಇವಾಗ. ಹಂಗೆ 15 ದಿವಸಕ್ಕೆ ಇದ್ ಮಾಡಿದ್ರೆ ಅಲ್ಲಿಗೆ 35,000 ರೂಪಾಯಿ ನಮ್ಗೆ ಸಿಗುತ್ತೆ ಸರ್. ಅಂದ್ರೆ ಒಣಗಿಸಿ ಈ ತರ ಒಂದು ಸಂಸ್ಕರಣೆ ಮಾಡಿ ಕೊಡೋದು ಲಾಭದಾಯಕ ಸರ್. ಆ ಕೆಲಸ ಸ್ವಲ್ಪ ಕಷ್ಟ ಆದ್ರೆ ಮಾಡ್ಬೇಕು ಸರ್. ಕಷ್ಟ ಏನಿಲ್ಲ, ಅಂತ ಇದೇನಿಲ್ಲ, ಮನೆಯವರು ಅದನ್ನ ನಿರ್ವಹಣೆ ಮಾಡ್ಕೋಬಹುದು. ಕಷ್ಟ ಅಂತ ಅಂದ್ರೆ ಯಾವ್ದೋ ಆಗಲ್ವಲ್ಲ ಸರ್. ಹಾಗಾಗಿ ಅವರ ಶ್ರಮ ಅದರಲ್ಲಿ ತುಂಬಾನೇ ಇದೆ ಸರ್, ಮನೆಯವರ ಶ್ರಮ ಸಹಕಾರ. ನಮ್ಮ ಏನು ಒಂದು ರೈತ ಸಂಕುಲ ಇದೆ ಸರ್, ಅದು ಒಂದು ಕೃಷಿ ಕುಟುಂಬದವ್ರಿಗೆ ಆ ಮನೆಯವರ ಸಹಕಾರ ಇಲ್ಲದೆ ಹೋದ್ರೆ ಕೃಷಿನಲ್ಲಿ ಮುಂದೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ಪಿ ಯು ಸಿ ತನಕ ಓದಿದ್ರಿ ಪ್ರಸನ್ನ, ಆಮೇಲೆ ಕೃಷಿ ಕಡೆ ಬಂದ್ರಿ? ಹೌದು ಸರ್. ನಿಮಗೆ ಮೊದಲ ಪ್ರಶಸ್ತಿ ಬಂದಿದ್ದು ಯಾವಾಗ ಸರ್? ಮೊದಲ ಪ್ರಶಸ್ತಿ ಬಂದಾಗ ಈಗ ಒಂದು 6 ವರ್ಷದ ಹಿಂದೆ, ತಾಲೂಕು ಮಟ್ಟದ ಯುವ ರೈತ ಪ್ರಶಸ್ತಿ ಅಂತ ಬಂತು ಸರ್. ಅದಾದ್ಮೇಲೆ ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಅಂತ ಬಂತು. ಸಮಗ್ರ ಜಿಲ್ಲಾ ಮಟ್ಟ ಆತ್ಮ ಕೃಷಿ ಒಂದು ಇದರಲ್ಲಿ ಆತ್ಮ ಕಮಿಟಿ ಅಂತ ಒಂದು ಇದೆಯಲ್ಲ ಸರ್, ಅದರಲ್ಲಿ ಆತ್ಮ ಯೋಜನೆಯಡಿ ಒಂದು 3 ವರ್ಷಗಳ ಆತ್ಮ ಕಮಿಟಿ ಮೆಂಬರ್ ಆಗಿ ಒಂದು ಇದ್ ಮಾಡಿದೆ. ಅದರಲ್ಲಿ ಆ ಜಿಲ್ಲಾ ಮಟ್ಟದ ಒಂದು ಆತ್ಮ ಯೋಜನೆಯಡಿ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಅಂತ ಸಿಕ್ತು ಸರ್. ನಮ್ಗೆ ಏನ್ ಅನ್ನಿಸ್ತು ಆಗ ಸರ್? ತುಂಬಾ ನಮ್ಗೆ ಬಹಳ ಖುಷಿ ಆಯ್ತು. ಒಂದು ಕೃಷಿ ರೈತರನ್ನ ಒಂದು ಗುರುತು ಮಾಡಿ ಅವರಿಗೂ ಒಂದು ಸನ್ಮಾನ, ಈ ತರದ ಒಂದು ಕಾರ್ಯಕ್ರಮವನ್ನು ಮಾಡಿ ರೈತರನ್ನ ಪರಿಚಯ ಮಾಡಿಕೊಟ್ಟು ಎಲ್ಲಾ ಜಿಲ್ಲಾದ್ಯಂತ ಪರಿಚಯ ಮಾಡ್ಕೊ, ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆಗಳು ಸೇರಿ ಒಂದು ರೈತರನ್ನ ಸಂತೋಷ ಆಯ್ತು ಸರ್. ಒಂದು ಸಾಧನೆ ಮಾಡಿದಕ್ಕೆ ನಮ್ಗೆ ಒಂದು ಸಂತೋಷ ಆಯ್ತು ಸರ್. ಇನ್ನು ಈ ಅಂತರ ಬೆಳೆಯಾಗಿ ನೀವೇ ಮಾತಾಡ್ತಾ ಹೇಳಿದ್ರಿ, ಹಸಿಮೆಣಸಿನಕಾಯಿ ನೀವು ಹಾಕಿದ್ರೆ ಸಾಕು ರೇಟ್ ಬರುತ್ತೆ ಅಂತ, ಅದು ಹೆಂಗೆ ಪ್ರಸನ್ನ ಅದು ಸರ್? ಅದು ನಾವು ಜನವರಿನಲ್ಲಿ ಹಾಕ್ಬೇಕಾಗದು, ಎಲ್ಲಾ ಕಡೆ ಜನವರಿ ಈ ಕೆ ನಗರ ಸೈಡ್ ಜಾಸ್ತಿ ಬೆಳೀತಾರೆ ಸರ್. ನಮ್ಮ ಮನೆಯವರು ಕೆರ್ನಗರ ಹೆಬ್ಬಾಳ್ನವರು, ಅಲ್ಲಿ ಮೆಣಸಿನಕಾಯಿ ತುಂಬಾನೇ ಬೆಳೀತಾರೆ ಸರ್. ಅಲ್ಲಿ ಎಲ್ಲ ಬೆಳೆಯೋದ್ ನೋಡಿ ನನ್ಗೂ ನಾವು ಯಾಕೆ ಮಾಡಬಾರ್ದು ಅಂತ ಜಮೀನೇ ಒಂದು ಎಕರೆನಲ್ಲಿ ಶುರು ಮಾಡಿದೆ ಸರ್. 1 ಎಕರೆಗೆ ಬಾಳೆ ಮಧ್ಯದಲ್ಲಿ 1 ಸಾಲ ಸರ್, 3,000 ರಿಂದ 3.5 ಸಾವಿರ ಗಿಡ 1 ಎಕರೆನಲ್ಲಿ ಸಾಕು, 8 ಅಡಿಗೆ ಅಷ್ಟು 3.5 ಸಾವಿರ ಗಿಡನ ನಾಟಿ ಮಾಡಿ ಅದಕ್ಕೆ ಸಪರೇಟ್ ಡ್ರಿಪ್ ಮಾಡಿ ಮೆಣಸಿನಕಾಯಿನ ಸೆಪ್ಟೆಂಬರ್ ತಿಂಗಳಲ್ಲಿ ಅವರೆಲ್ಲ ಬೆಳೆಯೋದು ಜನವರಿನಲ್ಲಿ ಬೆಳೆಯೋರು ಸರ್. ನಾನು ಬಾಳೆಗೆ ಸೂಕ್ತವಾದ ಟೈಮು ಆಗಸ್ಟ್ ಇಂದ ಸೆಪ್ಟೆಂಬರು, ಆ ಟೈಮಲ್ಲಿ ಬಾಳೆ ಹಾಕ್ಬಿಟ್ಟು ಅಲ್ಲೇ ಆವಾಗಲೇ ನಾನು ಮೆಣಸಿನಕಾಯಿ ಹಾಕ್ತಿದ್ದೆ. ಹಂಗಾಗಿ ಒಂದು 4 ವರ್ಷ ಅದೇ ತರ ಬೆಳೆದಿದೆ ಸರ್. ನಾವು ಹಾಕ್ದಾಗೆಲ್ಲ ಒಳ್ಳೆ ಧಾರಣೆ ಸಿಕ್ಕಿ ನಮ್ಗೆ ಒಳ್ಳೆ, ಈಗ 5 ವರ್ಷದ ಹಿಂದೆ ಸರ್ ಒಂದು 5 ಲಕ್ಷ ಆಯ್ತು ಸರ್ ಒಂದು ಮೆಣಸಿನಕಾಯಿನಲ್ಲಿ. 3.5 ಸಾವಿರ ಗಿಡ ನೆಟ್ಟಿದ್ದು, 6 ಅಡಿ ನಮ್ಮ ಕೇರ್ನಗರ ಇರ್ಬೋದು ಕೇರ್ಪೇಟೆ ಇರ್ಬೋದು ಎಲ್ಲಾ ರೈತರು ಇಷ್ಟು ಎತ್ತರ ಗಿಡ ಬಂದಿರೋ ನಾವು ನೋಡಿಲ್ಲ, ಮೆಣಸಿನಕಾಯಿ ಗಿಡ ಈ ತರ ಬೆಳೆದಿದಾರಲ್ಲ ಅಂತ ಬಂದು ಸಾಕಷ್ಟು ಜನ ರೈತರು. 6 ಅಡಿ ಎತ್ತರ ಇತ್ತು ಸರ್, ಒಂದ್ಸಲ ಕೂದ್ರೆ ಸರ್ ಅದು 2 ಟನ್ ಮೆಣಸಿನಕಾಯಿ ಕುಯ್ತಾ ಇದ್ದ 3.5 ಸಾವಿರ ಗಿಡದಲ್ಲಿ. ಪುನಃ ಅದು ಆಗ್ಲಿಲ್ವಾ ಆತರ? ಸರ್ ಆಯ್ತು, ಅದು ಅದು ಆ ವರ್ಷನಕ್ ತುಂಬಾ ಇದಾಯ್ತು. ನೆಕ್ಸ್ಟ್ ಮುಂದಿನ ವರ್ಷ ನೆಕ್ಸ್ಟ್ ಇನ್ನೊಂದು ಎಕರೆಗೆ ಬಾಳೆ ಆಗ್ತವೆ, ಅಲ್ಲಿಗೆ ಹೋಗ್ತೇವೆ. ಆ ವರ್ಷನ ರೇಟ್ ಸಿಕ್ತು ಸರ್, ಒಂದು 3 ವರ್ಷ ನಮಗೆ ಚೆನ್ನಾಗಿ ರೇಟ್ ಸಿಕ್ತು ಸರ್. ಆಮೇಲೆ ಕರೋನಾ ಶುರು ಆಯ್ತಲ್ಲ, ಒಂದ್ 2-3 ವರ್ಷ ರೇಟು ಸ್ವಲ್ಪ ಡೌನ್ ಆಯ್ತು. ಇನ್ನು ನೀವೇ ಹೇಳಿದ ಹಾಗೆ ಕೆಲವೊಂದನ್ನ ತಂದೆಯಿಂದ ಕಲ್ತ್ರಿ, ಕೆಲವೊಂದು ಈ ಸಂಶೋಧನಾ ಸಂಸ್ಥೆಗಳು. ಹೌದು ಸರ್, ಕೃಷಿ ವಿಸಿ ಫಾರಂ ಇರ್ಬೋದು, ಅಲ್ಲೆಲ್ಲ ನೀವು ನೋಡಿ ತಿಳ್ಕೊಂಡು ಅಳವಡಿಸಿದ್ದು ಏನೆಲ್ಲ ಇದೆ ಅದೆಲ್ಲ ಒಂದು ಹೇಳಿ. ನಮ್ಮ ವಿಸಿ ಫಾರಂಗೆ ಹೋಗಿ ಅಲ್ಲಿ ಸೈಂಟಿಸ್ಟ್ ಗಳು ಕರ್ಸವ್ರು ಸರ್, ಇಂತಿಂತ ಬೆಳೆ ಬಗ್ಗೆ ಇಂತ ಮಾಹಿತಿ. ಅಲ್ಲಿ ವಿಸಿ ಫಾರಂನಲ್ಲಿ ನಾನು 3 ವರ್ಷಗಳ ಕಾಲ ವೈಜ್ಞಾನಿಕ ಸಲಹಾ ಸಮಿತಿ ಮೆಂಬರ್ ಆಗಿದೆ ಸರ್. ಏನೆಲ್ಲ ಕಲಿತ್ರಿ, ಏನೆಲ್ಲ ಅಳವಡಿಸಿದ್ರಿ ಸರ್? ಮಣ್ಣಿನ ಸಂರಕ್ಷಣೆ ಮತ್ತು ಸಮಗ್ರ ಕೃಷಿ, ಮತ್ತು ಒಂದೇ ಬೆಳೆಗಳನ್ನ ಬೆಳೆದರೆ ರೈತ ಯಾಕೆ ಒಂದು ಲಾಸ್ ಆಗ್ತಾನೆ, ತೊಂದರೆಗೆ ಈಡಾಗ್ತಾನೆ, ಅದೆಲ್ಲ ಒಂದು ಸಮಗ್ರ ಕೃಷಿ ಬಗ್ಗೆ ಒಂದು ಮಾಹಿತಿ ತುಂಬಾ ನಮ್ಗೆ ಸಿಕ್ತು ಸರ್. ಮತ್ತೆ ಇಲ್ಲಿ ಯಲಚನಹಳ್ಳಿ ಇಲುವಾಲದ ಹತ್ರ ಯಲಚನಹಳ್ಳಿ, ಅಲ್ಲಿ ಒಂದು ರೈತ ಸಂಪನ್ಮೂಲ ವ್ಯಕ್ತಿಯಾಗಿ ರೈತರಿಗೆ ಒಂದು ಮಾರ್ಗ ಒಂದು ಇದಕ್ಕೆ ಕರೆಸಿದ್ರು ಒಂದ್ 2 ವರ್ಷ. ಅಲ್ಲಿಗೆ ಸಾಕಷ್ಟು ಕೆಲವು ರೈತರನ್ನ ಅವರು ಬೆಳೆದಿರ್ತಕ್ಕಂಥ ಬೆಳೆಗಳ ಬಗ್ಗೆ ನಮಗೂ ಮಾಹಿತಿ ಸಿಕ್ತು. ನಾವು ಮಾಡಿರ್ತಕ್ಕಂಥದ್ದನ್ನ ಅವ್ರಿಗೂ ತಿಳಿಸಿ ಹಂಗೆ ಸಾಕಷ್ಟು ಕಲ್ತಿದ್ದಾಯ್ತು ಸರ್. ಇನ್ನು ಮುಖ್ಯವಾಗಿ ನೀವೇ ಹೇಳಿದ ಹಾಗೆ ಸಾವಯವ ಅಂಶಗಳನ್ನ ಹೆಚ್ಚು ಮಣ್ಣಿಗೆ ಸೇರಿಸುವ ಒಂದು ಪ್ರಯತ್ನ ನೀವು ಮಾಡ್ತಾ ಇದ್ದೀರಿ? ಹೌದು ಸರ್. ಅದನ್ನೆಲ್ಲ ಅಲ್ಲೇ ಕಲ್ತಿರಿ? ಅಲ್ಲೇ ಕಲ್ತಿದ್ದು, ಮತ್ತೆ ನಮ್ಮ ತಂದೆಯವರಿಂದನೂ ಕಲ್ತಿದ್ದು. ಜಾಸ್ತಿ ಈಗ ಜೀವಾಮೃತ ಅಳವಡಿಕೆ ಜಾಸ್ತಿ ನಮ್ಗೆ ಮಾಡ್ಕೊಂಡು ಹೋಗ್ತೀವಿ. ತ್ಯಾಜ್ಯಗಳು ಅನ್ನೋದು ಏನು ಇಲ್ವೇ ಇಲ್ಲ ನಿಮ್ಮ ಜಮೀನಿನಿಂದ ಹೊರಗಡೆ ಹೋಗುವಂತದ್ದು? ಏನೂ ಇಲ್ಲ ಸರ್. ನಾವು ಅದು ತೆಂಗಿನ ಗರಿ, ಅಡಿಕೆ ಗರಿ, ಬಾಳೆ ಗರಿ, ಅದು ತರಕಾರಿಗಳು ಆಗಿರ್ಬೋದು, ಯಾವುದೇ ಒಂದು ಕೃಷಿ ತ್ಯಾಜ್ಯ ವಸ್ತು ಏನಿದೆ ಹೊರಗಡೆ ಎಲ್ಲೂ ಹಾಕಲ್ಲ ಸರ್. ಭೂಮಿಗೆ ನಮ್ದು ಭೂಮಿನ ಉಳುಮೆ ಮಾಡಿ 22 ವರ್ಷ ಆಗಿದೆ ಸರ್. ಉಳುಮೆ ಇಲ್ಲ, ಉಳುಮೆ ಮಾಡ್ಲಿಲ್ಲ ಅಂದ್ರೆ ನಮ್ಗೆ ಖರ್ಚು ಕಡಿಮೆ ಆಗ್ತದೆ ಸರ್ ನಮ್ಗೆ. ಇನ್ನು ಈ ಒಂದು ಈ ಯಾವ ಬೆಳೆ ಹಾಕಬೇಕು, ಎಷ್ಟು ಖರ್ಚಾಗುತ್ತೆ, ಯಾವ ಬೆಲೆ ನಮ್ಗೆ ಸಿಕ್ಕರೆ ಅದನ್ನ ಮಾರಾಟ ಮಾಡಬಹುದು, ಈ ರೀತಿಯ ನಿರ್ಧಾರಗಳನ್ನ ತೆಗೆದುಕೊಳ್ಳೋರು ಯಾರು, ನೀವು ನಿಮ್ ತಮ್ಮ? ನಾವೇ ಸರ್, ನಾವು ನಾವೇ ನಿರ್ಧಾರಗಳನ್ನ ತಗೋತೀವಿ. ಹಿಂಗೆ ಮನೆಯವ್ರು, ನಾವು ನಮ್ಮ ಮನೆಯವರು 4 ಜನ ಕೂತಿ ಮಾತಾಡ್ತೀವಿ ಸರ್. ನಾನು ಏನೇ ಮಾಡ್ಬೇಕಾದ್ರೂ ಈ ತರ ಮಾಡ್ಬೇಕು ಅಂತ ಇದ್ದೀನಿ ಅಂತ ಅಂದಾಗ ಅವರು ಕೆಲವು ಸಲಹೆಗಳನ್ನ ಕೊಡ್ತಾರೆ. ನಿರ್ಧಾರ ತಕೊಳ್ಳೋದು ನಾನೇ, ಇಂಥ ಬೆಳೆನ ಮಾಡ್ಬೇಕು, ಇಂಥ ಬೆಳೆನ ಬೆಳಿಬೇಕು, ಇಂಥ ಬೆಳೆಗಿಂತ ಒಂದು ಗೊಬ್ಬರನ ಕೊಡ್ಬೇಕು ಅಂತ ಎಲ್ಲ ನಿರ್ಧಾರ ತಕೊಳ್ಳೋದು ಸಾಮಾನ್ಯವಾಗಿ ನಾನೇ. ಅವ್ರ ಜೊತೆ ಅದನ್ನ ಹಂಚ್ಕೊಂಡಾಗ ಅವರು ಮಾಡ್ತಾರೆ ಸರ್ ಜೊತೆನಲ್ಲಿ. ಇನ್ನು ಈಗ ಕುಟುಂಬ ಕೃಷಿಯ ಒಂದು ಅನುಕೂಲತೆಗಳು ಅಂದ್ರೆ ಇವೆಲ್ಲ ನೀವು ತಿಳಿಸಿದ ಎಲ್ಲಾ ಅಂಶಗಳು ಇರುತ್ತವೆ. ಇರ್ತದೆ ಸರ್, ಒಂದು ಸಹಕಾರಿ ಮನೋಭಾವದಿಂದ ಮಾಡಿದ್ರೆ ಹೆಚ್ಚು ಪ್ರಯೋಜನ ಇದೆ ಸರ್. ಇವತ್ತಿನ ದಿನದಲ್ಲಿ ಇದೆ, ಕೃಷಿ ಉಳಿಬೇಕಾದ್ರೆ ಕುಟುಂಬದ ಎಲ್ಲರ ಸಹಭಾಗಿತ್ವ ಬೇಕು ಸರ್. ಅದು ಇಲ್ಲ ಅಂತ ಅಂದ್ರೆ ಒಬ್ಬರೇ ಹೋಗಿ ಮಾಡೋದ್ರಿಂದ ಸುಮ್ನೆ ಅವ್ರಿಗೆ ಬೇಜಾರಾಗೋದು. ಮನೆಯ ಜೊತೆನಲ್ಲಿ ಇದ್ದಾಗ ಒಂದು ಇದಿರ್ತದೆ ಸರ್, ಒಬ್ರು ಜೊತೆನಲ್ಲಿ ಇದ್ದಾಗ ಬೇಜಾರಾಗಲ್ಲ. ಅವ್ರೊಂದ್ ಕೆಲಸ ಮಾಡ್ತಾ ಇದ್ರೆ ನಾವೊಂದ್ ಕೆಲಸ ಮಾಡಬಹುದು. ಹಂಗಿದ್ದಾಗ ಬೇರೆ ಕಡೆ ನಮ್ಗೆ ಗಮನ ಇರಲ್ಲ. ಇಲ್ಲ ಅಂತ ಅಂದ್ರೆ ಸುಮ್ನೆ ಒಬ್ರೇ ಹೋಗೋದು, ಒಬ್ರೇ ಹೋದಾಗ ಏನೋ ಒಂದ್ ಕೆಲಸ ಮಾಡೋದು ಬಂದ್ಬಿಡೋದು ಮನೇಲಿದ್ರೆ ಅದು ಖುಷಿ ಅಲ್ಲ ಸರ್. ಈಗ ಇವತ್ತಿನ ಯುವ ರೈತರು ಏನಿದ್ದಾರೆ, ಅವರು ಒಂದು ಸಮಗ್ರ ಕೃಷಿ ಮಾಡಿದ್ರೆ ಒಂದು ಲಾಸ್ ಅನ್ನೋ ಒಂದು ಇದನ್ನೇ ಮಾಡಕ್ಕಾಗಲ್ಲ ಸರ್. ಒಂದು ಒಳ್ಳೆ ರೀತಿ ಉತ್ತಮವಾದ ಕೃಷಿ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಈಗ ನಿಮ್ ತಂದೆ ಕೊಟ್ಟಿದ್ದಲ್ದೆ ನೀವೇನೆಲ್ಲ ಸಂಪಾದನೆ ಮಾಡಿದ್ರಿ ಕೃಷಿಯಿಂದ? ಸರ್, ನಾವು ಒಂದು 2 ಎಕರೆ ಜಮೀನು ಸಂಪಾದನೆ ಮಾಡಿದ್ವಿ ಸರ್. ಅದರ ಪಕ್ಕದಲ್ಲೇ ಇತ್ತು, ಅದನ್ನ ತಕೊಂಡು ಅದನ್ನ ಅಭಿವೃದ್ಧಿ ಮಾಡಿ ಅದನ್ನ ಒಂದು ಒಳ್ಳೆ ತೋಟ ಮಾಡಿದ್ವಿ ಸರ್. ಇವಾಗ ಇನ್ನು ಏನೆಲ್ಲ ಮಾಡಬೇಕು ಅಂತ ಆಸೆ ಇದೆ, ಕನಸುಗಳಿದೆ ಸರ್? ಕನಸುಗಳಿದೆ, ಇನ್ನೂ ಒಂದಷ್ಟು ಜಮೀನು ಸಿಕ್ಕಿದ್ರೆ ತಕೊಂಡು ಇನ್ನೂ ಒಂದು ಒಳ್ಳೆ ಒಂದು ತೋಟನ ಮಾಡಬೇಕು ಅಂತ ಒಂದು ಕನಸಿದೆ ಸರ್. ಅದು ಪ್ರಸನ್ನ ಜಿಸಿ ಅವರೇ, ನಿಮ್ ಮಾತನ್ನ ಈಗ ನಮ್ಮ ರೈತ ಬಾಂಧವರು ಕೇಳ್ತಾ ಇರ್ತಾರೆ, ಅವ್ರಿಗೂ ಅನಿಸ್ತಾ ಇರುತ್ತೆ ನಾವು ಪ್ರಸನ್ನ ಅವ್ರ ಜೊತೆ ಒಂದು 4 ಮಾತಾಡಿದ್ರೆ ಚೆನ್ನಾಗಿರೋದು ಅಂತ. ನಿಮ್ಮ ದೂರವಾಣಿ ಸಂಖ್ಯೆಯನ್ನ ನಿಧಾನವಾಗಿ ಕನ್ನಡದಲ್ಲಿ 3 ಸಾರಿ ಹೇಳ್ಬಿಡಿ. ಸರ್, 9-7-4-0 6-4-7-1-2-4 9-7-4-0-6-4-7-1-2-4 6-4-7-1-2-4. ಇನ್ನು ಈ ಮಾರುಕಟ್ಟೆಯ ಒಂದು ಏರಿಳಿತಗಳು ಒಬ್ಬ ಕೃಷಿಕರನ್ನ ಕೆಲವೊಂದು ಸಂದರ್ಭಗಳಲ್ಲಿ ಕಂಗೆಡಿಸುತ್ತೆ. ಹೌದು ಸರ್. ಅದಕ್ಕೆ ನಿಮ್ಮ ಪ್ರಕಾರ ಏನ್ ಪರಿಹಾರ ಇದೆ ಸರ್? ಅದಕ್ಕೆ ಪರಿಹಾರ, ಈಗ ಅಡಿಕೆ ಬೆಳೀತಾ ಇದೀವಿ ಅಥವಾ ತೆಂಗು ಬೆಳೀತಾ ಇದೀವಿ ಸರ್, ಅಡಿಕೆ ಬೆಳೆಯೋದ್ರಲ್ಲಿ ತುಂಬಾ ರೈತರು ಬಹಳ ಸಾಕಷ್ಟು ಲಾಸ್ ಅನ್ನ ಹೊಂದ್ತಾ ಇದ್ದಾರೆ. ಏನಾಗ್ತಾ ಇದೆ ಅಂದ್ರೆ ಸರ್, ಈಗ ಅಡಿಕೆ ಕುಯಿಲು ಶುರುವಾಗೋದು ಸೆಪ್ಟೆಂಬರ್ ಇಂದ. ಕೆಲವರು ರೈತರು ಏನ್ ಮಾಡ್ತಾ ಇದಾರೆ, ಮೇ ಜೂನ್ ನಲ್ಲೇ ಅದಕ್ಕೆ ವ್ಯಾಪಾರ ಮಾಡ್ಕೊಂಡ್ಬಿಡೋದು. ನೋಡಿ, ಮೊದ್ಲೆಲ್ಲ ರೈತರು ತೋಟನ ಅಥವಾ ಕೇಣಿ ಕೊಡೋದು ಅಂತ ಎಲ್ಲ ಮಾಡ್ತಾರಲ್ಲ ಸರ್, ರೈತರು ಒಂದ್ ಸ್ವಲ್ಪ ತಾಳ್ಮೆ ಬೇಕು ಸರ್. ಯಾವತ್ತು ಸೆಪ್ಟೆಂಬರ್ ತನಕ ಯಾರು ರೈತರು ಯಾವ್ದೇ ಈ ನಮ್ದು ಏನ್ ಅಡಿಕೆ ಇರುತ್ತೆ, ತೆಂಗು ಇರುತ್ತೆ, ತೆಂಗುನು ನಮ್ಗೆ ಈ ದೀಪಾವಳಿ ಟೈಮಲ್ಲಿ ರೇಟು ಬರೋದು. ಅಡಿಕೆ ನಮ್ಗೆ ಕರೆಕ್ಟ್ ಆಗಿ ನಮ್ಗೆ ರೇಟ್ ಗೊತ್ತಾಗೋದು ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ. ಅಲ್ಲಿ ಅದಕ್ಕಿಂತ ಮುಂಚೆ ಎಲ್ಲ ಮಾರ್ಕೊಂಡ್ಬಿಟ್ಟಿರ್ತಾರೆ ಸರ್. ಒಂದ್ ಕೆಜಿಗೆ ಹಸಿ ಕಾಯಿಗೆ 40 ರೂಪಾಯಿ ತರ ಕೆಲವರು ಮಾತಾಡ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ನೋಡಿ, 56-57 ರೂಪಾಯಿ ಇದೆ, 10 ರೂಪಾಯಿ ನಷ್ಟ ಆಯ್ತು ರೈತನಿಗೆ. ಒಂದು ವರ್ಷ ಅಷ್ಟೆಲ್ಲ ವರ್ಷ ಬೆಳೆದು ಒಂದ್ 2-3 ತಿಂಗಳಲ್ಲಿ ಅವನು ಲಾಸ್ ಅನ್ನು ಹೊಂದ್ಕೋತಾನೆ. ಹಂಗಾಗಿ ನಾನು ಕೃಷಿಕರಿಗೆ, ನಮ್ಮ ರೈತ ಬಾಂಧವರಿಗೆ ಹೇಳುವ ಒಂದು ಒಂದು ಮಾರಾಟ ಮಾಡೋ ಸಂದರ್ಭದಲ್ಲಿ ಅವರು ಒಂದು ಆತ್ರದ ಒಂದು ನಿರ್ಧಾರ ತಗೋಬಾರ್ದು. ಆಮೇಲೆ ಈ ಬೆಳೆ ಯೋಜನೆ ಒಂದು ಬೇಕಾಗುತ್ತೆ. ನೀವು ಹೇಳಿದ್ರಿ, ಹಸಿಮೆಣಸಿನಕಾಯನ್ನ KR ನಗರ ಭಾಗದಲ್ಲಿ ಹೆಚ್ಚಿಗೆ ಬೆಳೀತಾರೆ, ಹೆಚ್ಚಿಗೆ ಬೆಳೀತಾರೆ, ಮುಂಚೆ ಬೆಳೀತಾರೆ, ಆ ನಂತರದಲ್ಲಿ ನೀವು ಬೆಳಿತೀರಿ. ಈ ರೀತಿ ಒಂದು ಯೋಜನೆ ಬೇಕಾಗುತ್ತೆ ಅಲ್ವಾ? ಯಾವ ಸಂದರ್ಭದಲ್ಲಿ ಹೆಚ್ಚು ಬೇಡಿಕೆ ಇರುತ್ತೆ ಅಂತದ್ದು? ಅದು ಜನವರಿನಲ್ಲಿ ಹಾಕಿದ್ರೆ ಸರ್ ಹೆಚ್ಚು ಬೇಡಿಕೆ ಇರುತ್ತೆ ಸರ್. ಇವಾಗೆಲ್ಲ 20 ರೂಪಾಯಿ ರೇಟ್ ಇರೋದು, ಜನವರಿನಲ್ಲಿ ಹಾಕಿದ್ರೆ ಸಾಮಾನ್ಯ ಅದು ಒಂದು 4-5 ತಿಂಗಳು ರೇಟ್ ಸಾಮಾನ್ಯ ಇದ್ದೇ ಇರುತ್ತೆ ಸರ್. ಅಂತ ಒಂದು ಟೈಮಲ್ಲಿ ಒಂದು ಹಸಿಮೆಣಸಿಕಾಯಿ ಬೆಳೆದ್ರೆ ಒಳ್ಳೇದು ಸರ್. ಈ ರೀತಿಯ ಒಂದು ಯೋಜನೆ ಬೇಕಾಗುತ್ತೆ. ಹೌದು, ಯಾವ್ದೇ ಬೆಳೆ ಬೆಳಿಬೇಕಾದ್ರೂ ಒಂದು ಮಾರ್ಕೆಟ್ ವೀಕ್ಷಣೆ ಮಾಡ್ಬೇಕು ಸರ್. ಯಾವ ಬೆಳೆ ಬೆಳೆದ್ರೆ ಯಾವ ಟೈಮಲ್ಲಿ ನಮ್ಗೆ ಒಂದು ಧಾರಣೆ ಸಿಗುತ್ತೆ ಅನ್ನೋದನ್ನ ಒಂದು ನಿರ್ಧಾರ ಮಾಡ್ಕೊಂಡು ಬೆಳೆನ ನಾವು ಇದ್ ಬೆಳೆದ್ರೆ ನಮ್ಗೆ ಅಟ್ಲೀಸ್ಟ್ ನಮ್ಗೆ ಒಂದು ಅರ್ಧನಾದ್ರೂ ನಮ್ಗೆ ಸಿಗುತ್ತೆ ಸರ್. ಬಹಳ ಸಂತೋಷ ಪ್ರಸನ್ನ ಜಿಸಿ ಅವರೇ, ನಿಮ್ಮ ಅನುಭವವನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ನಿಮ್ಮ ಎಲ್ಲಾ ಪ್ರಯತ್ನಗಳಿಗೂ ಯಶಸ್ಸು ಸಿಗ್ಲಿ. ಕುಟುಂಬ ಕೃಷಿಯ ಒಂದು ಯಶಸ್ಸಿನ ಮಾದರಿ ನಿಮ್ಮ ಮನೆಯಲ್ಲೇ ಇದೆ. ಹೌದು ಸರ್, ಇದೆ. ಅವರ ಸಹಕಾರನ ನಿಮಗೆ ಬರೋ ದಿನಗಳಲ್ಲಿ ಹೆಚ್ಚು ಸಿಗಲಿ. ಸಸ್ಯ ಕ್ಷೇತ್ರಗಳ ಒಂದು ಪಾಲನೆಯಿಂದ ಆರ್ಥಿಕವಾಗಿ ಅನುಕೂಲತೆ ಮಾಡಿಕೊಂಡಿದ್ದೀರಿ. ಈ ರೀತಿಯ ಪ್ರಯತ್ನಗಳು ಮಾಡೋದಕ್ಕೆ ಬೇರೆಯವ್ರಿಗೂ ಒಂದು ಉತ್ತೇಜನ ಸಿಗಲಿ ಅಂತ ನಾವು ಆಶಿಸ್ತೀವಿ. ಇಷ್ಟೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಸಮಗ್ರ ಕೃಷಿಯ ಆರ್ಥಿಕ ಅಭಿವೃದ್ಧಿಯನ್ನು ಕುರಿತು KR ಪೇಟೆ ತಾಲೂಕು ಅಕ್ಕಿಹೆಬ್ಬಾಳು ಹೋಬಳಿ ಗುಡುಗನಹಳ್ಳಿಯ ಪ್ರಗತಿಪರ ಕೃಷಿಕ ಪ್ರಸನ್ನ ಜಿಸಿ ಅವರೊಂದಿಗಿನ ಸಂದರ್ಶನದ ಎರಡನೆಯ ಭಾಗವನ್ನು ಕೇಳಿದಿರಿ. ಇನ್ನು ನಮ್ಮ ನಾಳಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಸಾವಯವ ತರಕಾರಿ ಕೃಷಿಯ ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಮೈಸೂರು ತಾಲೂಕು ಜಯಪುರ ಹೋಬಳಿ ಮಂಡನಹಳ್ಳಿಯ ಪ್ರಗತಿಪರ ಕೃಷಿಕ ಪಿ ಗುರುಸ್ವಾಮಿ. ಯಾಕಣ ಬೇಜಾರ್ನಲ್ಲಿದ್ಯಾ? ಆಟೋ ವರ್ಷದಲ್ಲಿ ಅಷ್ಟೊಂದು ಪ್ರಾಫಿಟ್ ಇಲ್ಲ, CNG ಗೆ ಕನ್ವರ್ಟ್ ಮಾಡಿಸ್ಕೋ, ಅಲ್ಲಿ ಪ್ರಾಫಿಟ್ ಇದೆ. ಕನ್ವರ್ಟ್ ಮಾಡಿಸಿದ್ರೆ ಏನಾಗುತ್ತೆ? ನಿನಗೆ 7,000 ಬೆಲೆ ಬಾಳೋ CNG ಫ್ರೀ, ಒಳ್ಳೆ ಮೈಲೇಜ್, ಒಳ್ಳೆ ಇಂಜಿನ್ ಲೈಫ್ ಮತ್ತೆ ಪರ್ಫಾರ್ಮೆನ್ಸ್ ಸಿಗುತ್ತೆ. ಇನ್ನು ಕೇಳು, ನಾನು CNG ಗೆ ಕನ್ವರ್ಟ್ ಮಾಡಿದ್ನೇ ಕೇಳ್ತೀನಿ. ಕೇಳಿದ್ರಲ್ಲ, ಹಿಂದೆ ಹೊಸ CNG ಆಟೋ ಕೊಳ್ಳಿರಿ ಅಥವಾ CNG ಗೆ ಕನ್ವರ್ಟ್ ಮಾಡಿ ಮತ್ತು KGNP ಪ್ರಥಮ್ ನಿಮಗೆ 7,000 ಬೆಲೆ ಬಾಳುವ CNG ಫ್ರೀ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗೆ ಕಾಲ್ ಮಾಡಿ 1-800-202-1999. ಕೊರೋನಾ ವೈರಸ್ ಗೆ ಖತರೆ ಸೇ ಬಚತೆ ಹುವೆ ಫಸಲ್ ಕಿ ಕಟಾಯಿ ಬಿಕ್ರಿ ಖರೀದ್ ನಯಿ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬುನ್ ಔರ್ ಸಾಫ್ ಪಾನಿ ಸೇ ನಿಯಮಿತ ಅಂತರಾಲ್ ಪರ್ ಧೋತೆ ರಹೆ ನಾಕ್ ಮುಂಹ ಕೋ ಮಾಸ್ಕ್ ಗಮಛೆ ಯಾ ಕಪಡೆ ಸೇ ಢಕ್ ಕರ್ ರಖೆ ಆಂಖ್ ಕಾನ್ ನಾಕ್ ಮುಂಹ ನಾ ಛುಯೆ ಆಪಸ್ ಮೇ ದೋ ಗಜ್ ಕಿ ದೂರಿ ಬನಾಯೆ ರಖೆ ಮಾಸ್ಕ್ ಔರ್ ದೋ ಗಜ್ ಕಿ ದೂರಿ ಕೆ ಮಂತ್ರ ಕೋ अभी हमें छोड़ना नहीं है. फसलों की बुवाई एवं कटाई करते समय आपस में कम से कम 2 गज की दूरी बनाए रखें. फसल की कटाई करने के बाद छोटे छोटे ढेरों में इकट्ठा करें. कृषि के औजारों की समय समय पर सफाई करें. एक दूसरे के साथ औजारों की अदला बदली न करें। श्रमिकों की शौचालयों और हाथ धोने की जगह की ठीक से सफाई जरूरी है। बुआई, कटाई एवं मड़ाई के दौरान इस बात का ध्यान रखें कि इन स्थानों के आसपास कोई थूके नहीं। कंबाइन, हार्वेस्टर, थ्रेशर, जुताई और बुआई की मशीनों को इस्तेमाल से पहले साफ करें। मशीनों के इस्तेमाल से पहले और इस्तेमाल के बाद हाथ साबुन से साफ करें। वाहनों, बोरियों, थैलियों और पैकिंग के दूसरे सामान की साफ सफाई पर भी खास ध्यान दें। खरीद केंद्र पर आने से पहले किसानों एवं श्रमिकों की जांच। खरीद केंद्रों पर भीड़ न लगाएं एवं किसानों को बारी बारी से बुलाएं। गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। कृषि परिसर गीतेगळु रचने दिवाकर हेगडे, ಸಂಗೀತ ನಿರ್ದೇಶನ ಮಾಡಿ ಹಾಡಿದ್ದಾರೆ ನಿತಿನ್ ರಾಜಾರಾಮ್ ಶಾಸ್ತ್ರಿ, ಸಹಗಾಯನ ಅಮೃತ ನಿತಿನ್ ಶಾಸ್ತ್ರಿ, ತಬಲಾ ಸಹಕಾರ ಪರಮೇಶ್ವರ ಹೆಗಡೆ. ಹೊಂಡ ನಾವು ಕಡಿಯೋಣ ಬಾ, ವಸಿ ನೀರ ಪಸೆ ಪಡೆಯೋಣ ಬಾ. ಹೊಯ್ ಕೃಷಿ ಹೊಂಡ ನಾವು ಕಡಿಯೋಣ ಬಾ, ವಸಿ ನೀರ ಪಸೆ ಪಡೆಯೋಣ ಬಾ. ಯಶ ಎಂಬ ದೆಸಿ ಹಿಡಿಯೋಣ ಬಾ, ಹೊಸ ಕನಸ ಕಟ್ಟಿ ದುಡಿಯೋಣ ಬಾ. ಯಶ ಎಂಬ ದೆಸಿ ಹಿಡಿಯೋಣ ಬಾ, ಹೊಸ ಕನಸ ಕಟ್ಟಿ ದುಡಿಯೋಣ ಬಾ. ಕೃಷಿ ಹೊಂಡ ನಾವು ಕಡಿಯೋಣ ಬಾ, ವಸಿ ನೀರ ಪಸೆ ಪಡೆಯೋಣ ಬಾ. ಪಟ ಅಂತ ಮಳಿ ಹಣ ಸತ್ತದ ಹನಿ ಹನಿಯ ಹಳ್ಳ ಮಾಡೋಣ ಬಾ. ತಟ ಪಟ ಅಂತ ಮಳಿ ಹಣ ಸತ್ತದ ಹನಿ ಹನಿಯ ಹಳ್ಳ ಮಾಡೋಣ ಬಾ. ಚಟ ಪಟ ಅಂತ ನೆಲ ಬಿರಿ ತದ ಬಾನ ತಂಪಿನ ಹದ ಹಿಡಿಯೋಣ ಬಾ. ಚಟ ಪಟ ಅಂತ ನೆಲ ಬಿರಿ ತದ ಬಾನ ತಂಪಿನ ಹದ ಹಿಡಿಯೋಣ ಬಾ. ಕೃಷಿ ಹೊಂಡ ನಾವು ಕಡಿಯೋಣ ಬಾ, ವಸಿ ನೀರ ಪಸೆ ಪಡೆಯೋಣ ಬಾ. ಬೆದೆಗೆ ತೀರೆ ಕದ ತೆರಿದದ ಎದಿ ಕರಗಿ ಬಾ ನಿಳಿದಿದೆ ಬಾ. ಹದ ಬೆದೆಗೆ ತೀರೆ ಕದ ತೆರೆದದ ಎದಿ ಕರಗಿ ಬಾ ನಿಳಿದಿದೆ ಬಾ. ನದಿ ತುಂಬಿ ನೆಲ ಕೊಚ್ಚಿ ಹೊಂಟದ ಬದಿ ಹೊಲಕ ನೀರುಣಿಸೋಣ ಬಾ. ನದಿ ತುಂಬಿ ನೆಲ ಕೊಚ್ಚಿ ಹೊಂಟದ ಬದಿ ಹೊಲಕ ನೀರುಣಿಸೋಣ ಬಾ. ಕೃಷಿ ಹೊಂಡ ನಾವು ಕಡಿಯೋಣ ಬಾ, ವಸಿ ನೀರ ಪಸೆ ಪಡೆಯೋಣ ಬಾ. ಮೆಚ್ಚಿಯೋ ಜನ ಮಾಡಿದರ ಧನ ಕಾರ್ಯ ಕೈಗಿಡಿಯೋಣ ಬಾ. ಜನ ಮೆಚ್ಚಿಯೋ ಜನ ಮಾಡಿದರ ಘನ ಕಾರ್ಯ ಕೈಗಿಡಿಯೋಣ ಬಾ. ಮನಿ ಮನಿ ಮುಂದ ಗಿಡ ಹಚ್ಚಿದರ ಬನ ಬನದ ಊರ ಕಟ್ಟೋಣ ಬಾ. ಮನಿ ಮನಿ ಮುಂದ ಗಿಡ ಹಚ್ಚಿದರ ಬನ ಬನದ ಊರ ಕಟ್ಟೋಣ ಬಾ. ಕೃಷಿ ಹೊಂಡ ನಾವು ಕಡಿಯೋಣ ಬಾ, ವಸಿ ನೀರ ಪಸೆ ಪಡೆಯೋಣ ಬಾ. ¶¶ ಮುಂದೆ ಮಣಿಯೋಣು ಬಾ. ಮಣ್ಣ ನಂಬಿ ಮಳಿ ಉಳಿ ತಂದರ ಅನ್ನ ದೇವರ ಮುಂದೆ ಮಣಿಯೋಣು ಬಾ. ಕನ್ನ ಕೊಳವಿಯ ಬಾವಿ ಕುಡುಕಿಯ ಹೊನ್ನ ಎಲ್ಲಾದರೂ ತಿಳಿದು ನಡೆಯೋಣು ಬಾ. ಕನ್ನ ಕೊಳವಿಯ ಬಾವಿ ಕುಡುಕಿಯ ಹೊನ್ನ ಇನ್ನಾದರೂ ತಿಳಿದು ನಡೆಯೋಣು ಬಾ. ಕೃಷಿ ಹೊಂಡ ನಾವು ಕಡಿಯೋಣು ಬಾ, ಬಸಿ ನೀರ ಪಸಿ ಪಡೆಯೋಣು ಬಾ. ಹೊಯ್ ಕೃಷಿ ಹೊಂಡ ನಾವು ಕಡಿಯೋಣು ಬಾ, ಬಸಿ ನೀರ ಪಸಿ ಪಡೆಯೋಣು ಬಾ. ಕೃಷಿ ಹೊಂಡ ನಾವು ಕಡಿಯೋಣು ಬಾ, ಕೃಷಿ ಹೊಂಡ ನಾವು ಕಡಿಯೋಣು ಬಾ, ಬಸಿ ಪಡೆಯೋಣು ಬಾ. ಕೃಷಿ ಹೊಂಡ ನಾವು ಕಡಿಯೋಣು ಬಾ, ಬಸಿ ನೀರ ಪಸಿ ಪಡೆಯೋಣು ಬಾ. ಬದುಕಿಸಿ ಅಶನವ ನೀಡುವ ಅನ್ನದಾತನೆ ಅವನೀಶ. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಹಸಿವೆಯ ಬದುಕಿಸಿ ಅಶನವ ನೀಡುವ ಅನ್ನದಾತನೆ ಅವನೀಶ. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಹಸಿರ ಕೊನೆಯ ಹೊಸ ಉಸಿರ ಹಿಡಿದು ಜಸ ತೋರುವ ರಸೆಯಲ್ಲಿ ಕೈಂಕರಿಯ. ಹಸಿರ ಕೊನೆಯ ಹೊಸ ಉಸಿರ ಹಿಡಿದು ಜಸ ತೋರುವ ರಸೆಯಲ್ಲಿ ಕೈಂಕರಿಯ. ನಿಶೆಗೆ ಮೊಳೆದು ತಾ ಬಿಸಿಲಿಗರಳಿ ಹೂ ಕಾಯಾಗುವ ಪರಿ ಆಶ್ಚರ್ಯ. ನಿಶೆಗೆ ಮೊಳೆದು ತಾ ಬಿಸಿಲಿಗರಳಿ ಹೂ ಕಾಯಾಗುವ ಪರಿ ಆಶ್ಚರ್ಯ. ಮಳೆಯ ಕಾದು ನೀನೆಳೆಯ ಕೋದು ಓ ಕಾದು ನೀನಿಳೆಯ ಕೋದು ನಳ ನಳಿಪ ಬಳಿಯ ಸೊಗ ಜಗ ಕೀವೆ. ಹೊಳೆವ ಕಾಳ ಸಿರಿ ಗೆಳೆಯ ಗಿಳಿಯ ಮರಿ ಅಳಿಕುಲ ಉಂಡುಳಿದು ದಪ್ಪಡವೆ, ಅಳಿಕುಲ ಉಂಡುಳಿದು ದಪ್ಪಡವೆ. ಹಸಿವೆಯ ಬದುಕಿಸಿ ಅಶನವ ನೀಡುವ ಅನ್ನದಾತನೆ ಅವನೀಶ. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಹರಳಿ ನಲಿಯ ಹೊಳೆ ಹೊಳೆವ ದುಂಬಿಯನ್ನು ನೀ ಕರೆವೆ. ಹಳದಿ ಕೆಂಪು ಹೂ ಬರಳಿ ನಲಿಯ ಹೊಳೆ ಹೊಳೆವ ದುಂಬಿಯನ್ನು ನೀ ಕರೆವೆ. ಕಳೆಯ ಕಿತ್ತು ಬೆಳೆ ಗೊಲವನಿತ್ತು ಬಲು ಫಲಗಳ ಮಾಗಿಸಿ ಕೈಗಿಡುವೆ. ಮಣ್ಣ ಮೈಯ ಮಗ್ಗುಲನ್ನೇ ಬದಲಿಸಿ ಮಣ್ಣ ಮೈಯ ಮಗ್ಗುಲನೇ ಬದಲಿಸಿ ಸಣ್ಣ ಅಗೆಯ ಬುಡ ಬೇರಿಡುವೆ. ಬಣ್ಣ ತಿರುಗಿ ಪೈರುಣ್ಣುವ ಕಾಲಕ್ಕೆ ಹಣ್ಣ ಹರಗಿ ಹದಕ ಬಿಡುವೆ, ಹಣ್ಣ ಹರಗಿ ಹದಕ ಬಿಡುವೆ. ಹಸಿವೆಯ ಬದುಕಿಸಿ ಅಶನವ ನೀಡುವ ಅನ್ನದಾತನೆ ಅವನೀಶ. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಓ ಅಮ್ಮನೊಡಲ ಹಾಲ ಹೊಳೆ ನಮ್ಮೆಲ್ಲರ ಕಾಪಾಡಿದೆ ನಮ್ಮ ಊರು ನಮ್ಮ ಕೆರೆ ಹಸಿರದೊಡದ ತಡೆ ಬಿತ್ತ ಮಳೆಗೆ ನಿಲುಗಡೆ ಹೊತ್ತ ಹಸಿರದೊಡದ ತಡೆ ಬಿತ್ತ ಮಳೆಗೆ ನಿಲುಗಡೆ ಶುದ್ಧ ನೀರು